ಅದು ಎರಡನ್ನು ಆಹಾರವಾಗಿ ಉಪಯೋಗಿಸಿಕೊಂಡು ತೊಂದರೆ ಆಗುತ್ತದೆ. ನಾವು ಸಿಕ್ಯಾಚರ್ನಲ್ಲಿ ಕಟ್ ಮಾಡುವಂತದ್ದು, ಕೆಳಗಡೆಗೆ ಬೆಳೆಸ್ತೇನೆ ಇರುವಂತದ್ದು, ದೊಣ್ಣೆನಲ್ಲಿ ಒಡೆದೇನೆ ಇರುವಂತದ್ದು, ಏಣಿ ನಾವು ಉಪಯೋಗಿಸುವಂತದ್ದು, ಮಣ್ಣಿಗೆ ಕೆಳಗಡೆಗೆ ಬೆಳೆಸ್ತೇನೆ ಇರುವಂತದ್ದು, ಸಾಕಷ್ಟು ಈಗ ಹಗುರವಾದಂತಹ ಏಣಿಗಳು ಬಂದಿದ್ದಾವೆ. ಹೌದೌದು, ಅಲ್ಯೂಮಿನಿಯಂ ಅಲ್ಯೂಮಿನಿಯಂ ಏಣಿ ಬಂದಿದೆಯಲ್ಲ, ಅದು ಬಹಳ ಅನುಕೂಲ ಆಗ್ತದೆ. ಮತ್ತೆ ಅದು ಸೇಫ್ಟಿ ಕೂಡ, ಅದು ಅದು ಟ್ರಯಾಂಗಲ್ ಶೇಪ್ ನಲ್ಲಿ ಇರುತ್ತೆ, ತ್ರಿಕೋನವಾಗಿರುತ್ತೆ, ತುಂಬಾ ಸೇಫ್ಟಿ ಕೂಡ ಇರುತ್ತೆ. ಮತ್ತೆ ಅದರ ಜೊತೆಗೆ ಕಟಾವು ಮಾಡಬೇಕಾದ್ರೆ ಮಾಗಿರುವಂತದ್ದನ್ನ ತೊಟ್ಟು ಬಿಟ್ಟು ಕಟಾವು ಮಾಡಬೇಕು. ಎಷ್ಟು ಉದ್ದ ಬಿಡಬೇಕಾಗುತ್ತೆ? ಈಗ ನಮ್ಮಲ್ಲಿ ಸಾಕಷ್ಟು ಗೊಂದಲಗಳ ತರ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದಾರೆ. ಇಲ್ಲಿ ಕಟಾವು ಮಾಡಬೇಕಾದ್ರೆ ತೊಟ್ಟು 5-10 cm ಇದ್ರೆ ಉತ್ತಮ. 5-10 cm ಇದ್ರೆ ಅಂದ್ರೆ 2-4 ಅಂಗ್ಲ 2-4 ಅಂಗ್ಲ ಇರಬೇಕು. ಅದು ಕೊನೆಯಲ್ಲಿ ಅದು 1 cm ಬಂದು ನಿಂತ್ಕೊಳ್ಳುತ್ತೆ. ಫೈನಲ್ ಆಗಿ ನಾವು ಕ್ರೇಟ್ಸ್ಗೆಲ್ಲ ಹಾಕಿ ಫೈನಲ್ ಮಾರ್ಕೆಟ್ಗೆ ಕಳ್ಸಿಕೊಡ್ಬೇಕಾದಾಗ 0.6 cm ಅಂತ ಹೇಳ್ತೀವಿ. ಇದು ತುಂಬಾ ಸಣ್ಣ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಆ ತೊಟ್ಟು ಪಕ್ಕದ ಹಣ್ಣನ್ನ ಟಚ್ ಮಾಡಬಾರ್ದು, ಅದು ಹಾನಿ ಮಾಡಬಾರ್ದು. ಅದಕ್ಕೋಸ್ಕರ ನಾವು ಜಾಸ್ತಿ ಉದ್ದ ಬಿಟ್ಟು ಕಟಾವು ಮಾಡಬೇಕು, ಮುಂದಿನ ಹಂತದಲ್ಲಿ ಅದನ್ನ ಕಡಿಮೆ ಮಾಡ್ಕೊಳ್ಬೇಕು. ಇಷ್ಟೆಲ್ಲ ಅನುಸರಿಸಬೇಕಾಗ್ತದೆ. ಮತ್ತೆ ನಾವು ಪ್ಲಾಸ್ಟಿಕ್ ಕ್ರೇಟ್ಸ್ ನ ಉಪಯೋಗಿಸ್ಕೊಳ್ಬೇಕು, ಪ್ಲಾಸ್ಟಿಕ್ ಕ್ರೇಟ್ಸ್ ನಲ್ಲೇನೆ ಕೆಳಗಡೆಗೆ ಹಾಕೊಳ್ಬೇಕು. ಮತ್ತೆ ಅದ್ರ ಜೊತೆಗೆ ನಾವು ಕಟಾವು ಮಾಡಬೇಕಾದಾಗ ಸಾಕಷ್ಟು ಬಿಸಿಲಿರುತ್ತೆ, ಬೆಳಿಗ್ಗೆಯಿಂದ ಕಟಾವು ಮಾಡ್ತಾ ಇರ್ತೀವಿ, ಹಣ್ಣು ಕೆಳಗಡೆ ಇರುತ್ತೆ 35 degrees, ಈಗಾಲೆ 36-37 degrees ಹೋಗಿದೆ, ಕೆಲವೊಂದು ಕಡೆ ಅಲ್ಲಿ 40 degrees ಉಷ್ಣಾಂಶಕ್ಕೆ ತಲುಪಿದೆ. ನಾವು ಹಣ್ಣನ್ನ ಕಟಾವು ಮಾಡಿ ಕೆಳಗಡೆ ಇಟ್ಟಾದ್ಮೇಲೆ ಬಿಸಿಲಿಗೆ ಏನಾದ್ರು ನಾವು ಇಟ್ಟರೆ ಅದು 40-50 degrees ಹೋಗೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಹಣ್ಣಿನೊಳಗಡೆ. ಯಾಕೆ ಬಿಸಿಲಿನ ನೇರ ಕಿರಣಗಳು ಹಣ್ಣಿನ ಮೇಲೆ ಬಿದ್ದಾಗ ತುಂಬಾ ಬೇಗ ಬಿಸಿ ಆಗೋಗ್ಬಿಡುತ್ತೆ. ಇದಕ್ಕೆ ನಾವು ಒಂದು ಶೇಡ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಹಣ್ಣುಗಳನ್ನ ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಇಡಬಾರ್ದು, ನೆರಳಲ್ಲಿ ಇಡಬೇಕು. ಇದರಿಂದ ನಾವು ಮುಂದಿನ ದಿನದಲ್ಲಿ ಹಣ್ಣು ಜಾಸ್ತಿ ದಿನ ಇಡೋದಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಒಳಗಡೆ ಇರುವಂತ ಸಪೋಸ್ ಈಗ ನಾವು ಗರ್ಭ ಅಂತ ಹೇಳಿ ಸ್ಪಾಂಜಿ ಟಿಶ್ಯೂ ಅಂತ ಹೇಳ್ತೀವಿ, ಸ್ಪಾಂಜಿ ಟಿಶ್ಯೂ ಇದು ಉಲ್ಬಣ ಆಗೋ ಸಾಧ್ಯತೆ ಬಿಸಿಲಿಗೆ ಜಾಸ್ತಿ ಇಟ್ಟಾಗ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಇದಕ್ಕೆಲ್ಲ ಬೇರೆ ಬೇರೆ ಕಾರಣ ಇರುತ್ತೆ. ಇದು ಕಟಾವಾದ ನಂತರ ಬಿಸಿಲಿಗೆ ಜಾಸ್ತಿ ಎಕ್ಸ್ಪೋಸ್ ಆದಾಗ ಗರ್ಭ ಅಂತ ಹೇಳ್ತೀವಲ್ಲ ಸ್ಪಾಂಜಿ ಟಿಶ್ಯೂ, ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬಹುದು. ಗುಣಮಟ್ಟನ ಖಾತ್ರಿ ಮಾಡ್ಕೊಳ್ಳೋದಕ್ಕೆ ನಾವು ಯಾವಾಗ್ಲೂ ಹಣ್ಣನ್ನ ನೆರಳಿನಲ್ಲೇ ಇಡಬೇಕು. ಎಷ್ಟು ಸಾಧ್ಯವೋ ಅಷ್ಟು ಬೇಗ ನಾವು ಪ್ಯಾಕ್ ಹೌಸ್ಗೆ ಸಾಗಣೆ ಮಾಡಬೇಕಾಗ್ತದೆ. ಈಗ ಪ್ಯಾಕ್ ಹೌಸ್ ಅಂತ ಹೇಳಿದ್ರೆ ದೊಡ್ಡದಾಗಿ ಪ್ಯಾಕ್ ಹೌಸ್ ಇರಬೇಕು ಅಂತೇನಿಲ್ಲ, ಇಲ್ಲ ಅಜಾರ ಇರುತ್ತೆ, ಸ್ಮಾಲ್ ಒಂದು ರೂಮ್ಸ್ ಇರುತ್ತೆ, ನಾವು ಮಾಡ್ಕೊಳ್ಬೇಕಾದಂತ ಎಲ್ಲಿ ಸ್ಥಳ ಇರುತ್ತಲ್ಲ ನೆರಳಿನ ಪ್ರದೇಶಕ್ಕೆ ಸಾಗಣೆ ಮಾಡಬೇಕಾಗುತ್ತೆ. ಇದು ಒಂದು ಮುಖ್ಯವಾದಂತ ಕ್ರಮ ಒಂದು, ಯಾವಾಗ್ಲೂ ಬೆಳೆಗಾರರು ಇದನ್ನ ಗಮನ ಹರಿಸಬೇಕಾಗ್ತದೆ. ಈಗ ನಾವು ತೊಟ್ಟು ಬಿಟ್ಟು ಕತ್ತರಿಸ್ತೀವಲ್ಲ, ಆ ಸೊನೆ ಎಲ್ಲ ಬರುತ್ತಲ್ಲ, ಅದು ಅಲ್ಲಿ ಏನ್ ಎಚ್ಚರಿಕೆ ವಹಿಸಬೇಕು? ಕಟಾವು ಮಾಡಿದಾಗ ನಾವು ಮಿಲ್ಕಿ ಕಲರ್ ಬರ್ತಾ ಇದ್ರೆ ಸೊನೆನಲ್ಲಿ ಇನ್ನು ರಸ ಬರ್ತಾ ಇದ್ರೆ ಅದಿನ್ನು ಮಾಗಿಲ್ಲ ಅಂತ ಹೇಳ್ಬಿಟ್ಟು, ಇದು ಟ್ರಾನ್ಸ್ಪರೆಂಟ್ ಆಗಿ ಇದ್ರೆ ತಿಳಿದ ಪಾರದರ್ಶಕವಾಗಿದ್ರೆ ಚೆನ್ನಾಗಿ ಹಣ್ಣು ಮಾಗಿದೆ ಅಂತ ಹೇಳ್ಬಿಟ್ಟು ನಾವು ಕಟಾವು ಮಾಡ್ಬೇಕಾದ್ರೆ ಹಣ್ಣನ್ನ ಮೇಲಗಡೆಗೆ ಎತ್ತಿ ಆಕಾಶಕ್ಕೆ ಎತ್ತಿ ನಾವು ಕಟಾವು ಮಾಡೋದ್ರಿಂದ ತೊಟ್ಟು ಕೆಳಗಡೆಗೆ ಬರ್ತದೆ, ಹಾಗಾಗ್ಬಿಟ್ಟು ಅದು ಹಣ್ಣಿನ ಮೇಲೆ ಬೀಳೋದಿಲ್ಲ. ಅದು ಯುರೇಸಿನಲ್ ಅಂತ ಒಂದು ಕಾಂಪೌಂಡ್ ಇರುತ್ತೆ, ಮತ್ತೆ ಫೀನಲ್ ಕಂಟೆಂಟ್ ಅಂತ ಒಂದು ಕಾಂಪೌಂಡ್ ಇರುತ್ತೆ, ಅದು ಹಣ್ಣಿನ ಮೇಲೆ ಮತ್ತೆ ಅಸಿಡಿಕ್ ಇರುತ್ತೆ. ಅದು ಹಣ್ಣಿನ ಮೇಲೆ ಬಿದ್ರೆ ಅದು ಆಕ್ಸಿಡೇಷನ್ ಅಂತ ಆಗ್ತದೆ, ಬ್ರೌನಿಂಗ್ ಆಗೋಗ್ಬಿಡುತ್ತೆ, ಸ್ಕಾರ್ಚಿಂಗ್ ಆಗುತ್ತೆ. ಇದನ್ನೆಲ್ಲ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಹಣ್ಣನ್ನ ರಿವರ್ಸ್ ಆಗಿ ಮಾಡಿ ಕಟ್ ಮಾಡಬೇಕು ತೊಟ್ಟನ್ನ, ಅದನ್ನೆಲ್ಲ ತೊಟ್ಟು ಕೆಳಗಡೆಗೆ ಭೂಮಿಗೆ ಅದನ್ನ ಕಾಣ್ತಾ ಇರಬೇಕು. ಇದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಆ ತೊಂದರೆನ ಕಡಿಮೆ ಆಗುತ್ತೆ, ಮತ್ತೆ ಗುಣಮಟ್ಟನ ಕಾಪಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಇದು ಯಾವಾಗ ಜಾಸ್ತಿ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ನಾವು ಮಾಗದೇ ಇರುವಂತ ಹಣ್ಣನ್ನ ಕಟಾವು ಮಾಡಿದಾಗ ಇದು ತೊಂದರೆ ತುಂಬಾ ಜಾಸ್ತಿ ಇರುತ್ತೆ. ಜೊತೆಗೆ ನಾವು ವರ್ಗೀಕರಣ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯವಾಗುತ್ತೆ. ಹೌದು, ಆ ಮಾವಿನಲ್ಲಿ ಏನೇನು ಕ್ರಮ ಅನುಸರಿಸಿ ನಾವು ವರ್ಗೀಕರಣ ಮಾಡ್ಕೋಬಹುದು? ಇದು ಮಾವಿನಲ್ಲಿ ಕಡಿಮೆ ಅಂತ ಹೇಳಿದ್ರೆ 150 grams ಇರಬೇಕು ಒಂದು ಹಣ್ಣು. ಕಡಿಮೆ ಅಂದ್ರೆ ಕೆಲವೊಂದು ಕಡೆ ಈಗ ಕೆಲವೊಂದು ತಳಿಗಳಲ್ಲಿ ತುಂಬಾ ಕಡಿಮೆ ಇರುತ್ತೆ, ಬಟ್ ನಾರ್ಮಲ್ ಆಗಿ ಕಡಿಮೆ ಅಂದ್ರೆ 150 grams ಇರಬೇಕು. ಅದಾದ್ಮೇಲೆ ನಾವು ವೆರೈಟಿಗಳಿಗೆ ನೋಡಿ, ಈಗ ಆಲ್ಪೈನ್ಸ್ ತಳಿನಲ್ಲಿ ಕಡಿಮೆ ಅಂದ್ರೆ 250 grams ಇರುತ್ತೆ. ಒಂದ್ ವೇಳೆ ಎಕ್ಸ್ಪೋರ್ಟ್ ಎಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಕಡಿಮೆ ಅಂದ್ರೆ 400 grams ಇಡಬೇಕು ಅಂತ ಹೇಳ್ತಾರೆ. ಈಗ ಮಲ್ಲಿಕಾಸ್ ಎಂತ ಹೇಳಿದ್ರೆ 375 grams 400 grams ನಷ್ಟು ಇರಬೇಕಾಗ್ತದೆ. ಈ ತಳಿಗೆ ಅನುಗುಣವಾಗಿ ನಾವು ವರ್ಗೀಕರಣ ಮಾಡ್ತೀವಿ, ಸೈಜ್ ವರ್ಗೀಕರಣ ಮಾಡ್ತೀವಿ. ತಿರ್ಗ ಮತ್ತೆ ಈಗ ಕಟಾವಿನಲ್ಲಿ ನಾವು ಏನೇ ಕ್ರಮಗಳು ಅನುಸರಿಸಿದ್ರು ಕಾಯಿಗಳು ಬಂದ್ಬಿಟ್ಟಿರ್ತದೆ, ಒಂದು ಮಾಗದೇ ಇರುವಂತ ಕಾಯಿಗಳು ಬಂದಿರ್ತದೆ, ಚೆನ್ನಾಗಿ ಮಾಗಿರುವಂತ ಕಾಯಿಗಳು ಬಂದಿರ್ತದೆ, ಅದನ್ನ ನಾವು ವರ್ಗೀಕರಣ ಮಾಡಬೇಕಾಗ್ತದೆ. ಯಾಕೆ ಒಂದೇ ಸಲ ಮಾಗಿಸಬೇಕಾದಾಗ ಒಂದು ಬೇಗ ಹಣ್ಣು ಮಾಗುತ್ತೆ, ಇನ್ನೊಂದು ಬೇಗ ಮಾಗೋದಿಲ್ಲ, ಅದನ್ನ ನಾವು ವರ್ಗೀಕರಣ ಮಾಡ್ಕೊಳ್ಬೇಕಾಗ್ತದೆ. ಮತ್ತೆ ಅದ್ರ ಜೊತೆಗೆ ಎಲ್ಲೆಲ್ಲಿ ಸೌಕರ್ಯ ಇರ್ತದೆ, ಇಲ್ಲಿ ಹಣ್ಣನ್ನ ನಾವು